ಸುಂದರ ಚಂದಿರನಿಂದ ಆನಂದದ ಜೀವನ ಬಂಧ ಈ ಪ್ರೀತಿಯಲಿ ಈ ಮೋಕ್ಷದಲಿ ಒಂದಾಗುವ ಚಂದದ ಬಂಧ ಚಂದಿರನಿಂದ ಆನಂದದ ಜೀವನ ಬಂಧ ಈ ಪ್ರೀತಿಯಲಿ ಈ ಮೋಹದಲ್ಲಿ ಒಂದಾಗುವ